ಸಂಪರ್ಕಕ್ಕೆ ಈ ನೀರಿಗೆ ಕೊಳವೆ ಬಾವಿಗಳು ಮತ್ತು ಜಕ್ಕಲಮಡುಗು ಜಲಾಶಯ ಆಧಾರವಾಗಿದೆ. ಭವಿಷ್ಯದ ದೃಷ್ಟಿಯಿಂದ ನಗರದ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಬೇಡಿಕೆ ಮತ್ತು ಅಗತ್ಯಕ್ಕೆ ನೀರನ್ನು ಒದಗಿಸಲು ಯೋಜನೆ ರೂಪಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಂತ್ರಜ್ಞಾನ ಶೃಂಗಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಎಐ ಶಕ್ತ ಅಗ್ಗದ ಬೆಲೆಯ ಕಂಪ್ಯೂಟರ್ ಬಿಡುಗಡೆ. ಮೇಕೆದಾಟು ಯೋಜನೆ ಅನುಷ್ಠಾನ ವಿಚಾರ, ಉನ್ನತ ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಸಭೆ. ನಾಳೆ ಕಿಸಾನ್ ಸಮ್ಮಾನ್ ನಿಧಿಯ 21ನೇ ಕಂತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಿಡುಗಡೆ. ಇದೇ 28ರಿಂದ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸ್ವಸಹಾಯ ಸಹಕಾರ ಬ್ಯಾಂಕ್ ಆರಂಭ. ಮೆಕ್ಕೆಜೋಳ ಖರೀದಿಸುವಂತೆ ರೈತರ ಆಗ್ರಹ, ರಾಜ್ಯ ಸರ್ಕಾರಕ್ಕೆ ಇದೇ 21ರವರೆಗೆ ಗಡುವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯುವ ಕೃಷಿಕ ಯಲ್ಲಾಪುರದ ಉಮ್ಮಚ್ಚಿಕೆಯ ಚಿದಾನಂದ ಶಿವರಾಮ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಚಿದಾನಂದ ಶಿವರಾಮ್ ಹೆಗಡೆ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಯುವ ಮನಸ್ಸುಗಳು, ಯುವಕರು ಬೇಕು ಅಂತ ಹೇಳುವಂತಹ ಮಾತು ಎಲ್ಲ ಕಡೆಯೂ ಕೂಡ ಕೃಷಿ ಕುಟುಂಬಗಳಲ್ಲಿ ಕೇಳಿ ಬರ್ತಾ ಇದೆ. ನೀವೇನು ಹೇಳ್ಬಯಸ್ತೀರಿ? ಕೃಷಿಯಲ್ಲಿ ಯುವಕರು ಬೇಕು ಅಂದ್ರೆ ಹೊಸ ಹೊಸ ವಿಚಾರಗಳು ಕೃಷಿಯಲ್ಲಿ ಬರ್ತಾ ಇರಬೇಕು. ಅಂದ್ರೆ ಯುವಕರು ಹೆಚ್ಚು ಹೆಚ್ಚಿಗೆ ಕೃಷಿಗೆ ಬರ್ತಾ ಹೋದಾಗುವ ಅಂದ್ರೆ ಯುವಕರು ಏನಿರ್ತಾರೆ ಅಂದ್ರೆ ಪ್ರಪಂಚವನ್ನ ನೋಡ್ಬೇಕು ಹೇಳಿ ಆಸೆ ಇದ್ದವ್ರು ಇರ್ತಾರೆ. ಎಲ್ಲ ಯುವಕರು ಹಾಗೇನೆ, ಹೊರಗಿನ ಪ್ರಪಂಚ ನಾವು ನೋಡ್ಬೇಕು ಹೆಚ್ಚಿಗೆ ಅಂತ ಆಸೆ ಇರೋರು ಇರ್ತಾರೆ. ಆ ಕಾರಣದಿಂದ ಹೊರಗಿನ ಪ್ರಪಂಚ ಹೆಚ್ಚಿಗೆ ನೋಡ್ಬೇಕು ಅಂತ ಇರೋದ್ರಿಂದಾಗಿ ಯುವಕರು ತಮ್ಮ ಜೀವನದಲ್ಲಿ ತಾವು ಏನ್ ಕೆಲಸ ಮಾಡ್ತೇವೋ ಅದರಲ್ಲಿ ಹೊಸತನ್ನ ಅಳವಡಿಸ್ಕೊಳ್ಬೇಕು ಅಂತ ಇಚ್ಛೆ ಇರ್ತದೆ ಅವರಿಗೆ. ಅದೇ ರೀತಿ ಕೃಷಿಯಲ್ಲಿರ್ತಕ್ಕಂತ ಕೃಷಿಕರು ಅಥವಾ ಯುವಕರು ಏನಿರ್ತಾರೆ ಅಂದ್ರೆ ತಮ್ಮ ಮಾಡ್ತಕ್ಕಂತ ಕೃಷಿಯಲ್ಲಿ ಏನನ್ನ ನಾವು ಬದಲಾವಣೆಯನ್ನ ಮಾಡ್ಕೊಳ್ಬಹುದು, ಹೊಸತನ್ನ ಹೇಗೆ ನಾವು ಅಳವಡಿಸ್ಕೊಂಡು ಅಭಿವೃದ್ಧಿಯನ್ನ ಹೇಗೆ ಆಗ್ಬೇಕು ಅನ್ನುವಂತ ಇಚ್ಛೆ ಹೆಚ್ಚಿನ ಕೃಷಿಕರಲ್ಲಿ ಅಥವಾ ಹೆಚ್ಚಿನ ಕೃಷಿ ಮಾಡ್ತಕ್ಕಂತ ಯುವಕರಲ್ಲಿ ಇರೋದ್ರಿಂದಾಗಿ ಹೆಚ್ಚಿನ ಯುವಕರು ಕೃಷಿಗೆ ಬರಬೇಕು ಹೇಳುವಂತದ್ದು ನಮ್ಮ ಆಲೋಚನೆ. ವೃತ್ತಿಯಿಂದ ಉಪನ್ಯಾಸಕರಾಗಿ ನೀವು ದುಡಿದಂಥವ್ರು, ನಂತರ ಕೃಷಿಗೆ ಬಂದಂತವರು, ಕೂಡು ಕುಟುಂಬದಲ್ಲಿರುವಂತಹ ಒಂದು ವ್ಯವಸ್ಥೆಯಲ್ಲಿ ನೀವು ಕೃಷಿಯನ್ನ ಮಾಡ್ಕೊಂಡು ಬಂದಂತವರು, ನೀವು ನೋಡುವಂತಹ ಒಂದು ದೃಷ್ಟಿಕೋನ ಏನು, ಈ ಕೃಷಿಯನ್ನ ಹೇಗೆ ನೋಡ್ಬೇಕು ಅಂತ? ಕೃಷಿಯನ್ನ ಹೇಗೆ ನೋಡ್ಬೇಕು ಅಂದ್ರೆ ಎರಡೂ ದೃಷ್ಟಿಯಲ್ಲೂ ಕೃಷಿಯನ್ನ ನೋಡ್ಬೇಕಾಗ್ತದೆ. ಏನು ಕೇಳಿದ್ರೆ ಕಮರ್ಷಿಯಲ್ ದೃಷ್ಟಿಯಿಂದಾನು ಕೃಷಿಯನ್ನ ನೋಡ್ಬೇಕಾಗ್ತದೆ. ಇನ್ನೊಂದು ಕೃಷಿಯನ್ನ ಅಂದ್ರೆ ಕೃಷಿ ರೀತಿನೇ ಹಿಂದಿನ ಕಾಲದಿಂದ ಏನು ಕೃಷಿ ನಡ್ಕೊಂಡ್ ಬಂದಿದ್ಯೋ ಅದರನ್ನು ಇಟ್ಕೊಂಡು ಹೋಗೋ ದೃಷ್ಟಿಯಲ್ಲೂ ನಾವು ನೋಡ್ಬೇಕಾಗ್ತದೆ. ಅಂದ್ರೆ ಜೀವನಕ್ಕೆ ಅಂದ್ರೆ ನಾವು ಇಲ್ಲಿ ಏನು ಇರ್ತೇವೆ, ಕೃಷಿಯನ್ನ ಮಾಡ್ಕೊಂಡು ಇರ್ತೇವೆ, ನಮಗೆ ಹಣನೂ ಬೇಕಾಗಿರ್ತದೆ. ಕೇವಲ ಅಂದ್ರೆ ಕೃಷಿಯಿಂದ ನಮ್ಗೆ ಏನು ಬರೋದು ಬೇಡ, ನಾವು ಕೃಷಿ ಮಾಡ್ಕೊಂಡಿದ್ರೆ ಸಾಕು ಅನ್ನುವಂತ ದೃಷ್ಟಿ ಅಲ್ಲ. ಕೃಷಿಯಿಂದ ನಮಗೆ ಜೀವನಕ್ಕೆ ಲಾಭನೂ ಬೇಕಾಗಿರ್ತದೆ, ಅದೇ ರೀತಿ ಆ ಕೃಷಿಯನ್ನ ಉಳಿಸ್ತಕ್ಕಂತ ಕೆಲಸವನ್ನು ನಾವು ಮಾಡಬೇಕಾಗಿರ್ತದೆ. ಆ ಎರಡೂ ದೃಷ್ಟಿಯಿಂದಾನು ನಾವು ವಿಚಾರವನ್ನ ಮಾಡಬೇಕಾಗಿರ್ತದೆ ಅನ್ನುವಂತದ್ದು ನನ್ನ ಆಲೋಚನೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಇದು ಡಿ ವಿ ಜಿಯವರ ಮಾತು. ಇದನ್ನ ಕೃಷಿಗೆ ಅಳವಡಿಸುವುದು ಹೇಗೆ? ಹೇಗೆ ಅಂದ್ರೆ ಕೃಷಿಯಲ್ಲಿ ಹಿಂದಿನ ಕಾಲದಿಂದ ಬಂದಿರತಕ್ಕಂತ ಪದ್ಧತಿಗಳಿರ್ತವೆ, ಆಲೋಚನೆಗಳಿರ್ತವೆ. ಅಂದ್ರೆ ಕೃಷಿ ಅಂದ್ರೆ ನಾವು ಒಬ್ಬರೇ ಇರೋದಿಲ್ಲ, ನಮ್ಮ ಹಿಂದಿನವರು ಇರ್ತಾರೆ, ನಮ್ಮ ಹಿರಿಯರು ಇರ್ತಾರೆ, ಅವರದ್ದು ಆಲೋಚನೆ ಇರ್ತದೆ, ಅವರದ್ದು ಎಕ್ಸ್ಪೀರಿಯನ್ಸ್ ಇರ್ತದೆ ಇದರಲ್ಲಿ, ಇಡೀ ಜೀವನನೇ ಅವರದ್ದು ಇರ್ತದೆ ಇದರಲ್ಲಿ. ಅದಕ್ಕೆ ಬೆಲೆ ಕೊಡಬೇಕಾಗಿರ್ತದೆ. ಈಗ ಬೇರೆ ಯಾವುದೋ ಜಾಬ್ ಇರ್ಬೋದು ಅಥವಾ ಬೇರೆ ಯಾವುದೋ ಇದರಲ್ಲಿ ಹೆಚ್ಚಿಗೆ ಯಾರು ಓದ್ದಂಗ ಇರ್ತಾನೋ ಅಥವಾ ಅದರಲ್ಲಿ ಯಾರು ಹೆಚ್ಚಿಗೆ ಪರಿಣಿತಿ ಇರ್ತಾನೋ ಅವನ ಮಾತು ಹೆಚ್ಚಿಗೆ ನಡೀತದೆ. ಆದ್ರೆ ಕೃಷಿಯಲ್ಲಿ ಏನು ಕೇಳಿದ್ರೆ ಓದ್ದವ ಕೃಷಿ ಇದ್ರನ್ನ ಓದ್ದವರದ್ದು ನಡೀತದೆ, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಕೃಷಿಯಲ್ಲಿ ಯಾರಿಗೆ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆಯೋ ಅವ್ರ ಮಾತನ್ನ ಹೆಚ್ಚಿಗೆ ಕೇಳೋದ್ರಿಂದ ಕೃಷಿ ಮತ್ತು ಅಭಿವೃದ್ಧಿ ಆಗ್ತದೆ ಅನ್ನುವಂತಹದ್ದು ನಮ್ಮ ಆಲೋಚನೆ. ಆ ಕಾರಣದಿಂದಾಗಿ ಅಂದ್ರೆ ಅದು ಒಂದೇ ಅಲ್ಲ, ಹಿಂದಿನವರ ಮಾತನ್ನು ನಾವು ಕೇಳ್ಕೊಂಡು ಈಗಿನ ಪದ್ಧತಿಯನ್ನು ಅಳವಡಿಸಿಕೊಂಡು ಬರಬೇಕಾಗಿರ್ತದೆ ಅನ್ನುವಂಥದ್ದು. ಅಂದ್ರೆ ಈಗ ಕೃಷಿ ಅನ್ನುವಂಥದ್ದು ಬದಲಾವಣೆ ಆಗಿದೆ, ಹಿಂದಿನ ಕಾಲದಲ್ಲಿ ಇದ್ದಾಗಿಲ್ಲ. ಹಿಂದಿನ ಕಾಲದಲ್ಲಿ ಈ ಕೃಷಿಯಲ್ಲಿ ಏನು ರೋಗಗಳ ಬಾಧೆ ಇರಬಹುದು ಅಥವಾ ಬೇರೆ ಆರ್ಥಿಕವಾದ ದೃಷ್ಟಿಯಿಂದ ನೋಡ್ತಕ್ಕಂತ ದೃಷ್ಟಿಕೋನ ಇರಬಹುದು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಕೃಷಿಗೆ ಬರ್ತಕ್ಕಂತ ರೋಗಗಳು ಹೆಚ್ಚಾಗಿವೆ. ಹಿಂದಿನ ಕಾಲದಲ್ಲಿ ಆ ರೋಗಗಳು ಹಿಂದಿನ ಕಾಲದವರಿಗೆ ಗೊತ್ತೇ ಇಲ್ಲ ಅದು ಆ ರೋಗ, ಅಂತ ರೋಗಗಳೆಲ್ಲ ಈಗ ಬರ್ತಾ ಉಂಟು. ಅದಕ್ಕೆ ಬೇಕಾಗಿರ್ತಕ್ಕಂತ ಔಷಧೋಪಚಾರವನ್ನ ಮಾಡ್ಲಿಕ್ಕೆ ನಮಗೆ ಈಗ ಕಲಿತೋರ ಅವಶ್ಯಕತೆ ಇದೆ. ಅದರಲ್ಲಿ ಕಲಿತು ಪರಿಣಿತಿ ಪಡೆದವರನ್ನ ನಾವು ಕೇಳಲೇಬೇಕು. ಆ ಕಾರಣದಿಂದಾಗಿ ಹಿಂದಿನವರದ್ದು ಏನು ಪದ್ಧತಿ ಉಂಟೋ, ಹಿಂದಿನವರದ್ದು ಏನು ವಿಚಾರಧಾರೆ ಉಂಟೋ ಅದರನ್ನು ಇಟ್ಕೊಳ್ಬೇಕು, ಈಗಿನವರದ್ದು ಹೊಸ ಪದ್ಧತಿಯನ್ನು ನಾವು ಅನುಸರಿಸಬೇಕು ಅನ್ನುವಂಥದ್ದು ನಮ್ಮ ಆಲೋಚನೆ. ಈಗ ಹಿರಿಯ ತಲೆ ಅಥವಾ ಹಿರಿಯರು ಮನೆಯಲ್ಲಿ ಇರ್ತಾರೆ, ಅವರು ಈ ಜವಾಬ್ದಾರಿಯನ್ನ ಯುವಕರಿಗೆ ಹಸ್ತಾಂತರಿಸುವುದು ಹೇಗೆ, ಯಾವ ಹಂತದಲ್ಲಿ ಯಾವ ಜವಾಬ್ದಾರಿಯನ್ನ ಕೊಡಬೇಕು ಅಂತ? ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಈ ಒಂದು ಕೂಡು ಕುಟುಂಬ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಯಾವುದು ಮುಚ್ಚು ಮರೆ ಇರಬಾರದು ಕುಟುಂಬದಲ್ಲಿ. ಫೈನಾನ್ಷಿಯಲ್ ಇರ್ಬೋದು, ಬೇರೆ ಯಾವುದೇ ವಿಚಾರ ಕೌಟುಂಬಿಕ ವಿಚಾರಗಳಿರ್ಬೋದು, ನಿರ್ಧಾರ ತಗೊಳ್ಳೋದ್ರಲ್ಲಿರ್ಬೋದು ಯಾವುದ್ರಲ್ಲೂ ಮುಚ್ಚು ಮರೆ ಇರಬಾರ್ದು. ಇಡೀ ಕುಟುಂಬಕ್ಕೂ ಇಡೀ ಕುಟುಂಬದ ವಿಚಾರನೂ ಗೊತ್ತಿರಬೇಕು. ಅಂದಾಗ ಮಾತ್ರ ಏನಾಗ್ತದೆ ಕೇಳಿದ್ರೆ ಆ ಕುಟುಂಬ ಸರಿಯಾಗಿ ಹೋಗ್ತದೆ, ಆ ಕುಟುಂಬದ ಏನು ಕೃಷಿ ಏನಿರ್ತದೆ ಅದು ಸಹಿತ ಸರಿಯಾದ ದೃಷ್ಟಿಯಲ್ಲಿ ಹೋಗ್ತದೆ ಅನ್ನುವಂಥದ್ದು. ನಾನು ಎಷ್ಟು ಸರಿ ಕೇಳಿದ್ದೇನೆ, ಯಾಕಂದ್ರೆ ಹಿರಿಯರು ಅವರು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೂ ಕೂಡ ಅವರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಹೋಗ್ತಾರೆ. ಯುವಕರಿಗೆ ಮಾಹಿತಿ ಆಗ್ಲಿ ತರಬೇತಿ ಆಗ್ಲಿ ಇರುವುದಿಲ್ಲ ಅಂತ ಹೇಳಿ ಸಡನ್ ಆಗಿ ಮಕ್ಕಳಿಗೆ ಜವಾಬ್ದಾರಿ ಬಂದಾಗ ಅವರು ಗಲಿಬಿಲಿ ಆಗ್ತಾರೆ ಅಂತ ಹೇಳಿ, ಇದನ್ನ ಹೇಗೆ ನಿಭಾಯಿಸಬಹುದು ಅಂತ? ಅದನ್ನ ಹೆಚ್ಚಿನ ಏನು ಹಿರಿಯರು ಏನಿದ್ದಾರೆ ಮನೆಯಲ್ಲಿ ಅವರು ಅರ್ಥಕೊಳ್ಬೇಕು. ಅಂದ್ರೆ ಅವರು ಏನು ಇರ್ತಾರೆ ಅವರು ಇರೋ ಸಂದರ್ಭದಲ್ಲೇ ಯುವಕರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಮನೆ ಕಾರ್ಯಭಾರಗಳಲ್ಲಿ. ಹೇಗೆ ಅಂದ್ರೆ ಹೊರಗಿನ ಯಾವುದೋ ಒಂದು ಕಾರ್ಯಭಾರಗಳಲ್ಲಿ ನಾವು ಅಂದ್ರೆ ಮುಂದಿನ ಪೀಳಿಗೆಯನ್ನ ರೆಡಿ ಮಾಡಬೇಕು ಅಂತ ಅವರಿಗೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡಬೇಕು ಹೇಳ್ತೇವೋ ಅದೇ ರೀತಿ ಇದು ಒಂದು ಬಿಸಿನೆಸ್, ಇದು ಒಂದು ವೃತ್ತಿ. ಮತ್ತೆ ಏನು ಕೇಳಿದ್ರೆ ಈ ಕೃಷಿನೂ ಒಂದು ದೇಶ ಇದ್ದಾಗೆ, ಇಲ್ಲಿ ನಾವು ಮುಂದಿನ ಪೀಳಿಗೆಯರನ್ನ ರೆಡಿ ಮಾಡಬೇಕಾದ್ರೆ ಅವರಿಗೆ ಆ ಕೆಲಸದ ಎಕ್ಸ್ಪೀರಿಯನ್ಸ್ ಅನ್ನ ಹಿರಿಯರು ಏನ್ ಮಾಡ್ಬೇಕು ತಾವಿರ್ತಾನೆ ಅದರನ್ನು ಕೊಟ್ಟಿರ್ಬೇಕು. ಸರಿ, ಈಗ ನೀವು ಕೃಷಿಯನ್ನ ನೋಡುವಂತ ಒಂದು ದೃಷ್ಟಿಕೋನ ಮತ್ತು ಕೃಷಿಯನ್ನ ಹೇಗೆ ನೀವು ಅಭಿವೃದ್ಧಿಪಡಿಸಿಕೊಂಡ್ರಿ? ಕೃಷಿ ಅನ್ನುವಂಥದ್ದು ನಮಗೆ ಒಂದು ಉತ್ಸಾಹವನ್ನ ಕೊಡ್ತಕ್ಕಂತ ಒಂದು ವಿಚಾರ, ಖುಷಿಯನ್ನ ಕೊಡ್ತಕ್ಕಂತ ವಿಚಾರ. ಅಂದ್ರೆ ಕೆಲವು ಜನಿಗೆ ಹೊರಬದಿ ಪ್ರಪಂಚ ಪೇಟೆ ಪ್ರಪಂಚ ಖುಷಿ ಕೊಟ್ರೆ, ನಮಗೆ ನಮ್ದು ಇಲ್ಲಿ ಹಳ್ಳಿ ಪ್ರಪಂಚ ಕೃಷಿನೇ ಖುಷಿ. ಅಂದ್ರೆ ನಾವು ಹೊರಬದಿ ನೋಡಿದ್ದೇವೆ, ಅದಕ್ಕಿಂತ ನಮಗೆ ಇದೇ ಹೆಚ್ಚಿಗೆ ಖುಷಿಯನ್ನ ನಮ್ಮ ಜೀವನದಲ್ಲಿ ಕೊಟ್ಟಿದೆ ಅಂತಕ್ಕಂಥದ್ದು. ಅದಕ್ಕಿಂತ ನಾವು ಏನು ನಮ್ಮ ಕೃಷಿಯಲ್ಲಿ ಅಭಿವೃದ್ಧಿಯನ್ನ ಹೇಗೆ ಸಾಧಿಸಿದ್ರಿ ಅಂದ್ರೆ, ನಮ್ಗೆ ನಮ್ಮ ತಂದೆಯವರು ಏನು ಹಾಕೊಟ್ಟಿರ್ತಕ್ಕಂತ ಚೌಕಟ್ಟಿ ಏನಿದೆ ಅದರನ್ನ ನಡೆಸ್ಕೊಂಡು ಬಂದಿದ್ದೇವೆ. ಅದರ ಜೊತೆಯಲ್ಲಿ ನಾವು ಈಗಿನ ಹೊಸ ಹೊಸ ಪದ್ಧತಿಗಳನ್ನ ಅಳವಡಿಸಿಕೊಂಡು ಬರ್ತಾ ಇದ್ದೇವೆ. ಮಿಷಿನರೀಸ್ಗಳನ್ನ ತಂದಿದ್ದೇವೆ, ಹೊಸ ಹೊಸ ಬೇರೆ ಬೇರೆ ಮಿಷಿನರೀಸ್ಗಳನ್ನ, ವೀಡ್ ಕಟ್ಟರ್ ಇರ್ಬೋದು, ಚೈನ್ಸಾ ಮರ ಕಟ್ ಮಾಡೋ ಮಷಿನ್ ಇರ್ಬೋದು, ಅದೇ ರೀತಿ ದೋಟಿ ಇರ್ಬೋದು, ಕೊನೆ ಕೊಯ್ಲಿಕ್ಕೆ ದೋಟಿಯನ್ನ ತಂದಿದ್ದೇವೆ, ಸ್ಪ್ರೇಯರ್ ಮಷಿನ್ಗಳನ್ನ ತಂದಿದ್ದೇವೆ, ಟ್ರ್ಯಾಕ್ಟರ್ ಇದೆ, ಅದೇ ರೀತಿ ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಆಗಿರ್ತಕ್ಕಂತ ಹಲವಾರು ಸಾಧನಗಳಿದ್ದಾವೆ. ಇಂಥದ್ದನ್ನೆಲ್ಲ ಬಳಸ್ಕೊಂಡು ಅಂದ್ರೆ ಕೃಷಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಖರ್ಚನ್ನ ಕಡಿಮೆ ಮಾಡ್ಲಿಕ್ಕಾಗ್ತದೆ ಅನ್ನುವಂಥದ್ದನ್ನ ನಾವು ನೋಡೋ ಮುಖಾಂತರ ಕೃಷಿಯನ್ನ ಅಭಿವೃದ್ಧಿ ಪಡಿಸಬಹುದು ಅನ್ನುವಂಥದ್ದು. ಶ್ರಮವನ್ನು ಕಡಿಮೆ ಮಾಡುವುದಕ್ಕೆ ಇಂತಹ ಒಂದು ಸಲಕರಣೆಗಳು ಅಥವಾ ಸಾಧನಗಳು ಬೇಕಾಗ್ತವೆ ಅಂತ ಹೇಳಿ, ಇದನ್ನ ನಿರ್ವಹಣೆ ಮಾಡುವುದು ವ್ಯಕ್ತಿಗತವಾಗಿ ಸಾಧ್ಯವಾಗ್ತದೋ ಅದಕ್ಕೆ ಇದ್ಯಾರನ್ನ ಅವಲಂಬಿಸಬೇಕಾಗ್ತದೆ? ಒಂದು ಹಂತದ ಕೃಷಿಗೆ ವ್ಯಕ್ತಿಗತವಾಗಿ ಎಲ್ಲ ಮಷಿನರೀಸ್ಗಳನ್ನ ಬಳಸ್ಕೊಳ್ಬಹುದು. ಅದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿದ್ರೆ ಒಬ್ಬನೇ ಮಾಡ್ತೇನೆ ಹೇಳೋದು ಸುಳ್ಳು. ವಿದ್ಯೆಯನ್ನು ಕಲಿಯಲಿಕ್ಕೆ ಆಗುದಿಲ್ಲ. ಹೌದು ಅಲ್ಲ, ಎಲ್ಲ ವಿದ್ಯೆ ನಾವು ಕಲ್ತಿರ್ಬೇಕು, ನಾವ್ ಏನ್ ಮಾಡಿಸ್ತೇವೋ ಅದ ಎಲ್ಲ ವಿದ್ಯೆ ನಮಗ್ ಗೊತ್ತಿರ್ಬೇಕು. ಆದ್ರೆ ಅದು ಎಲ್ಲದನ್ನು ನಾವು ಒಬ್ಬನೇ ಮಾಡಿ ಮುಗಿಸ್ತೇನೆ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಮ್ದು ಟೈಮ್ ಇರೋದು 24 ಗಂಟೆ ಮಾತ್ರ. ಆ 24 ಗಂಟೆ ಟೈಮಲ್ಲಿ ನಮ್ ಜೀವನನೂ ಆಗ್ಬೇಕು, ಕೃಷಿನೂ ಆಗ್ಬೇಕು. ಅದ್ರ ಸಲುವಾಗಿ ಏನು ಕೇಳಿದ್ರೆ, ನಾವು ಬೇರೆಯವರನ್ನ ಕೆಲಸದವರನ್ನ ಅಥವಾ ನಮ್ಮ ಜೊತೆಗೆ ಇಟ್ಕೊಳ್ಳೋದು ಅನಿವಾರ್ಯ. ಇಲ್ಲಿ ಈಗ ಕೆಲಸಗಾರರನ್ನ ಇಟ್ಟುಕೊಂಡು ಕೃಷಿಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಕರ್ತವ್ಯ ಅಥವಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದಕ್ಕೆ ಏನು ಮಾಡಬೇಕು ಅಂದ್ರೆ, ನಾವು ಯಾವ ರೀತಿ ಕೆಲಸದವರನ್ನ ನೋಡ್ಕೊಳ್ತೇವೆ ಹೇಳ್ತಕ್ಕಂತ ದೃಷ್ಟಿ ಅದ್ರ ಮೇಲೆ ಇರ್ತದೆ. ಅಂದ್ರೆ ಅವರಿಗೆ ಸರಿಯಾದ ಟೈಮ್ನಲ್ಲಿ ಪಗಾರ್, ಅಂದ್ರೆ ಪಗಾರ್ ಕೊಡೋದು ಅಂದ್ರೆ ಎಲ್ಲರೂ ದುಡ್ಡಿದ್ದಕ್ಕೆ ಪಗಾರ್ ತಗೊಳ್ತಾರೆ, ಎಲ್ಲರೂ ದುಡ್ಡಿದ್ದಕ್ಕೆ ಪಗಾರ್ ಕೊಡ್ಲೇಬೇಕು. ಅದೇ ಕೊಡ್ತಕ್ಕಂತ ಪದ್ಧತಿ ಅಥವಾ ಕೊಡ್ತಕ್ಕಂತ ಒಂದು ಕ್ರಿಯೆ ಏನಿದೆ ಅದ್ರ ಮೇಲೆ ಅವರಿಗೆ ಭಾವನೆ ಬರಬೇಕು ನಮ್ಮ ಮೇಲೆ. ಅಂದ್ರೆ ಏನು ಕೇಳಿದ್ರೆ, ಈಗ ಅಂದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಕೆಲವು ಪದ್ಧತಿಗಳಿದಾವೆ. ಅಮಾವಾಸ್ಯ ದಿವಸ ನಾ ಕೊಡೋದಿಲ್ಲ ಪಗಾರನ್ನ, ಶುಕ್ರವಾರ ದಿವಸ ಕೊಡೋದಿಲ್ಲ, ಶನಿವಾರ ದಿವಸ ಕೊಡೋದಿಲ್ಲ, ಹಬ್ಬದ ದಿವಸ ಕೊಡೋದಿಲ್ಲ, ಸೂರ್ಯಾಸ್ತ ಆದ್ಮೇಲೆ ನಾ ಕೊಡೋದಿಲ್ಲ. ಹಿಂಗೆಲ್ಲ ಹಳ್ಳಿ ಕಡೆ ಪದ್ಧತಿ ಉಂಟು, ನಂಬಿಕೆ ಉಂಟು. ಅಂದ್ರೆ ಈಗ ಹೊರಗಡೆ ಯಾರೋ ಜಾಬ್ ಮಾಡೋರು ಏನಿದ್ದಾರೆ ಸೀದಾ ಬ್ಯಾಂಕ್ ಅಕೌಂಟಿಗೆ ಹೋಗ್ತದೆ, ನಮ್ಮಲ್ಲಿ ಹಾಗಲ್ಲ, ನಾವು ಬೈ ಹ್ಯಾಂಡ್ ಕೊಡ್ಬೇಕಾಗ್ತದೆ ಪಗಾರ. ಇನ್ನೂ ನಮ್ದು ಅಷ್ಟು ಅಭಿವೃದ್ಧಿ ಹೊಂದ್ಲಿಲ್ಲ, ನಮ್ದು ಕೃಷಿಯಲ್ಲಿ ಅಷ್ಟು ಅಭಿವೃದ್ಧಿ ಹೊಂದ್ಲಿಲ್ಲ, ನಾವು ಬೈ ಹ್ಯಾಂಡೆ ಕೊಡಬೇಕಾಗ್ತದೆ. ಆ ಕೊಡ್ತಕ್ಕಂತ ಏನು ಪದ್ಧತಿ ಏನಿದೆ ಅದರನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಈಗ ಅವನು ಪಗಾರ ಏನು ಕೆಲಸ ಮಾಡ್ದವನಿದ್ದಾನೆ, ಅವನ ಹಣ ನಮ್ಮ ಹತ್ರ ಉಂಟು ಹೇಳಾದ್ರೆ ಅವನು ರಾತ್ರಿ ಬಂದ್ರು ನಾವು ಕೊಡ್ಬೇಕು ಅವನಿಗೆ ಹಣ. ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಇವತ್ ನನಗೆ ಪಗಾರ ಬೇಕು ಅಂದ್ರು ನಾವು ಕೊಡೋ ಪರಿಸ್ಥಿತಿಯಲ್ಲಿ ಇರ್ಬೇಕು, ಅದರನ್ನು ಪ್ರೀತಿಯಿಂದಾನೇ ಕೊಡ್ಬೇಕು. ಮತ್ತೆ ಅವಾಗ ಮಾತ್ರ ನಂಬಿಕೆ ಉಳಿತದೆ, ಅವರಿಗೂ ಕೆಲಸದ ಮೇಲೆ ಶ್ರದ್ಧೆ ಹೆಚ್ಚಾಗ್ತದೆ. ಇನ್ನೊಂದು ವಿಚಾರ, ಕೃಷಿಕರು ಬರೀ ಉತ್ಪಾದಕರಾದ್ರೆ ಮಾತ್ರ ಸಾಕಾಗುವುದಿಲ್ಲ, ಅವರು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆದಾರರು ಕೂಡ ಆಗಬೇಕು ಅಂತ ಹೇಳಿ. ಕೃಷಿಕರ ಮಟ್ಟದಲ್ಲಿ ಇದನ್ನ ಹೇಗೆ ಸಾಧಿಸಬಹುದು? ಯಾವಾಗಲೂ ಯಾವುದೇ ಉತ್ಪನ್ನ ಆದ್ರೂ ಮೌಲ್ಯವರ್ಧನೆ ಎಷ್ಟು ಹೆಚ್ಚಾಗ್ತದೆಯೋ ಅದರಿಂದ ಲಾಭನೂ ಅಷ್ಟೇ ಹೆಚ್ಚಾಗ್ತದೆ. ಯಾವ ಅದೇ ರೀತಿ ನಮ್ಮ ಕೃಷಿಯಲ್ಲೂ ಸಹಿತ ನಾವು ಬೆಳೆದಿರ್ತಕ್ಕಂತ ಬೆಳೆಯನ್ನ ಅಂದ್ರೆ ಅಂತಿಮ ಏನು ಬಳಸೋ ಏನಿರ್ತಾನೆ ಅವನಿಗೆ ಗ್ರಾಹಕ, ಅವನಿಗೆ ಯಾವ ರೀತಿ ಬೇಕೋ ಅಲ್ಲಿ ತನಕ ನಾವು ಮೌಲ್ಯವರ್ಧನೆ ಮಾಡಿದ್ರೆ ನಮಗ ಮತ್ತು ಹೆಚ್ಚಿಗೆ ಹೆಚ್ಚಿಗೆ ಹೆಚ್ಚಿಗೆ ಸಿಗ್ತಾ ಹೋಗ್ತದೆ. ಅಂದ್ರೆ ಎಲ್ಲ ಸತಿ ಪೂರ್ಣ ಪ್ರಮಾಣದ ಮೌಲ್ಯವರ್ಧನೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಎಷ್ಟು ಹೆಚ್ಚಿಗೆ ನಾವು ಮೌಲ್ಯವರ್ಧನೆ ಮಾಡಿಕೊಡ್ತೇವೋ, ಈಗ ನಮ್ಮ ಅಡಿಕೆನೆ ಎಷ್ಟು ಹೆಚ್ಚಿಗೆ ನಾವು ಬೇರ್ಪಡಿಸಿಕೊಡ್ತೇವೋ ಅಷ್ಟು ಹೆಚ್ಚಿಗೆ ನಮಗೆ ಸಿಗ್ತದೆ. ಈಗ ನಾವು ಅಡಿಕೆಯನ್ನ ಬೆಳೆದು ರಾಸೋ ರಾಸು ಕೊಟ್ಟುಬಿಟ್ರೆ, ಅಂದ್ರೆ ಏನು ನಾವು ಬೆಳೆದಿದ್ದೇವೋ ಅಷ್ಟನ್ನು ಒಟ್ಟುಗೂಡಿಸಿಕೊಟ್ರೆ ಎಷ್ಟು ಹಣ ಸಿಗ್ತದೆಯೋ ಅದರಲ್ಲಿ ವಿಂಗಡಣೆಯನ್ನ ಮಾಡಿ ಬೆಟ್ಟೆ ಇರ್ಬೋದು, ರಾಶಿ ಇರ್ಬೋದು, ಹೀಗೆ ಹಲವಾರು ವಿಂಗಡಣೆಗಳು ಬರ್ತವೆ. ಅದೆಲ್ಲ ವಿಂಗಡಣೆಯನ್ನ ಎಷ್ಟು ಮಾಡಿಕೊಟ್ಟು ಹೆಚ್ಚಿಗೆ ಮಾಡಿಕೊಡ್ತೇವೋ ಅದರಿಂದ ನಮಗೆ ಲಾಭ ಹೆಚ್ಚಿಗೆ ಆಗ್ತದೆ. ಶ್ರಮ ಉಂಟು ಅದಕ್ಕೆ, ಆದ್ರೆ ಆ ಶ್ರಮಕ್ಕೆ ಪ್ರತಿಫಲ ಸಿಗ್ತದೆ ಅಂತ. ಮೌಲ್ಯವರ್ಧನೆಯ ಬಗ್ಗೆ ನಿಮ್ಮ ಒಂದು ಅನುಭವದ ಬಗ್ಗೆ ಹೇಳಿ. ಬಾಕಾ ಹೂ ಆಗ್ಬಹುದು ಅಥವಾ ಸುಕೇಳಿ ಆಗ್ಬಹುದು, ಇಂಥದನ್ನು ಕೂಡ ನೀವು ಮಾಡಿದಿರಿ ಅಂತ ಕೇಳಿದ್ವಿ. ಹೌದು, ಅಂದ್ರೆ ನಾನು ಈಗ ಹೇಳಿದ್ದು ಅಡಿಕೆ ಒಂದೇ ಆಯ್ತು. ಅದರಲ್ಲೇ ಈಗ ನಾವೇನು ಕೃಷಿಯಲ್ಲಿ ಬೆಳಿತೇವೋ, ನಾವು ಬಾಳೆಯನ್ನ ಬೆಳಿತೇವೆ, ಕಾಳುಮೆಣಸನ್ನ ಬೆಳಿತೇವೆ, ಅದೇ ರೀತಿ ಏಲಕ್ಕಿಯನ್ನ ಬೆಳಿತೇವೆ, ಹೀಗೆ ಬೇರೆ ಬೇರೆ ವಿಧದ ಬೆಳೆಗಳನ್ನ ಬೆಳಿತೇವೆ. ಈಗಿನ ಕಾಲದಲ್ಲಿ ಯಾವ್ದು ಹೊಸದು ಬಂದ್ರು ಅದರನ್ನ ಅಳವಡಿಸ್ಕೊಳ್ತಕ್ಕಂತ ಉತ್ಸಾಹ ಉಂಟು. ಅದೇ ರೀತಿ ಈಗ ಬಾಳೆಹಣ್ಣಲ್ಲಿ ತಗೊಂಡ್ರೆ ನಾವು ಬಾಳೆಕಾಯಿಂದ ಬಾಕಾವನ್ನ ಮಾಡಿದ್ದೇವೆ. ಬಾಕಾವು ಅಂದ್ರೆ ಏನು ಕೇಳಿದ್ರೆ, ಬಾಳೆಕಾಯಿಯನ್ನ ಸ್ಲೈಸ್ ಮಾಡಿ ಅಥವಾ ಕಟಿಂಗ್ಸ್ ಮಾಡಿ ಅದರನ್ನ ಡ್ರೈಯರ್ ಅಲ್ಲಿ ಡ್ರೈ ಮಾಡಿ ಪೌಡರ್ ಮಾಡೋದು, ಅದು ಬಾಕಾವು ಅಂತ ಕರೀತಾರೆ. ಆ ಪೌಡರ್ ಅಂದ್ರೆ ಹೆಲ್ತಿಗೆ ರಾಶಿ ಒಳ್ಳೇದು ಅಂತ. ಅದೇ ರೀತಿ ಬಾಳೆಹಣ್ಣಿನ ಸುಕೇಳಿ, ಅದರನ್ನ ಬಾಳೆಹಣ್ಣನ್ನ ತಗೊಂಡು ಅಥವಾ ನಮ್ಮಲ್ಲಿ ಏನಿರ್ತದೆ ಅದರನ್ನ ಹಾಗೆ ಕಾಯನ್ನ ನಾವು ಕೊಡೋದ್ರಕ್ಕಿಂತ ಅದರನ್ನ ನಾವು ಹಣ್ಣು ಮಾಡಿ ಅದರನ್ನ ಕಟಿಂಗ್ ಮಾಡಿ ಒಣಸಿ ಅದರನ್ನ ನಾವು ಮಾರಾಟ ಮಾಡಿದ್ರೆ ನಮಗೆ ನೀವೇನು ಈಗ ಒಂದು ಬಾಳೆಕೊನೆ ಕಾಯಿ ಇರ್ತಾ ಏನ್ ಕೊಡ್ತೀರಾ? ಹತ್ತು ಕೆಜಿಗೆ ಬಾಳೆಕೊನೆ ಆದ್ರೆ ಕಾಯಿ ಇರ್ತಾ ಏನ್ ಕೊಡ್ತೀರಾ? ಅದೇ ಹತ್ತು ಕೆಜಿ ಬಾಳೆಕೊನೆ ನಾವು ತಗೊಂಬಂದು ಹಣ್ಣು ಮಾಡಿ ಸುಕೇಳಿ ಮಾಡಿಕೊಟ್ರೆ ಮೂರು ಕೊನೆ ಕೊಟ್ಟಷ್ಟು ದುಡ್ಡು ಬರ್ತದೆ ನಿಮ್ಗೆ, ಮೂರು ಪಟ್ಟು ಜಾಸ್ತಿ, ಮೂರು ಪಟ್ಟು ಜಾಸ್ತಿ ಆಗ್ತದೆ. ಏನು ಕೆಲಸ ಏನ್ ಅಂತ ದೊಡ್ಡದಲ್ಲ, ಅದು ಬಿಡುವಿನ ನಮ್ಗೆ ಇರ್ತಕ್ಕಂತ ಬಿಡುವಿನ ವೇಳೆಯಲ್ಲಿ ನಾವು ಮನೆ ಸದಸ್ಯರೇ ಎಲ್ಲ ಸೇರಿ ಮಾಡ್ತಕ್ಕಂತ ಕೆಲಸ ಅದು. ಸಂಜೆ ಊಟ ಆದ್ಮೇಲೆ ಈ ಬಾಳೆಹಣ್ಣು ಹಣ್ಣಾಗಿರ್ತದೆ, ಅದರನ್ನು ಸೊಲ್ದಾಕ್ಬೇಕು, ಬಾಳೆಹಣ್ಣು ಸೊಲ್ದಂಗೆ ಅಂತ. ಆದ್ರೆ ಅದು ಕೆಲಸನೇ, ಎಲ್ಲ ಮನೆ ಸದಸ್ಯರು ಒಟ್ಟುಗೂಡಿ ಸುದ್ದಿ ಹೇಳ್ತಾ ಆ ಬಾಳೆಹಣ್ಣನ್ನು ಆ ದಿವಸ ನಾಲ್ಕೊನೆ ಸೊಲ್ದು ಹಾಕ್ಬಿಡೋದು. ಆಮೇಲೆ ಎರಡು ದಿವಸಕ್ಕೆ ಅದು ಒಣಗ್ತದೆ, ಅದನ್ನು ಕಟಿಂಗಿಗೆ ಬರ್ತದೆ, ಮತ್ತೆ ಕಟಿಂಗ್ ಮಾಡಿ ಹಾಕಿದ್ರೆ ಅದು ಸುಕೇಳಿ ರೆಡಿ ಆಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ವ್ಯವಸ್ಥಿತವಾದಂತಹ ಒಂದು ಮಾರುಕಟ್ಟೆ ಇರುವಂತಹದ್ದು ಬಹಳಷ್ಟು ಕಡಿಮೆ. ನಿಮ್ಮ ಒಂದು ಪ್ರದೇಶದಲ್ಲಿ ಹೇಗಿದೆ ಮಾರುಕಟ್ಟೆ ವ್ಯವಸ್ಥೆ, ಮತ್ತು ಪ್ರವಾಸಿಗರು ಈಗ ಏನು ಅಗ್ರಿ ಟೂರಿಸಂ ಅಂತ ಹೇಳ್ತೀವಿ, ಕೃಷಿ ಒಂದು ಪ್ರವಾಸೋದ್ಯಮ, ಇದಕ್ಕೂ ಕೂಡ ಇಲ್ಲಿ ಒಂದು ಅವಕಾಶ ಇದೆಯಾ? ಅವಕಾಶ ಉಂಟು. ಮಾರುಕಟ್ಟೆ ಅಂದ್ರೆ ಮಾರುಕಟ್ಟೆ ಎಲ್ಲ ಬೆಳೆಗಳಿಗೂ ಮಾರುಕಟ್ಟೆ ಸಿಗ್ತದೆ, ನಾವು ಸ್ವಲ್ಪ ಹುಡುಕ್ಬೇಕಾಗ್ತದೆ. ಈಗಂದ್ರೆ ನಾರ್ಮಲ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಯಾವ್ದು ಬೆಳೀತಾರೋ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆ ಸಿಗ್ತದೆ, ಅಥವಾ ಮಾರುಕಟ್ಟೆ ಯಾವುದಕ್ಕೆ ಹೆಚ್ಚಿಗೆ ನಮಗೆ ಸುಲಭವಾಗಿ ಸಿಗ್ತದೆಯೋ ಅದರನ್ನು ಮಾತ್ರ ಜನ ಹೆಚ್ಚಿಗೆ ಬೆಳೀತಾರೆ. ಈಗ ಅಡಿಕೆ ಇರಬಹುದು, ಬಾಳೆ ಕಾಯಿ ಇರಬಹುದು, ಈಗ ಇಂಥದಕ್ಕೆ ಮಾರುಕಟ್ಟೆ ಬೇಕಷ್ಟು ಚೆನ್ನಾಗುಂಟು, ಅದರನ್ನ ಆರಾಮ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಬಾಕಾ ಹೂ ಇರ್ಬೋದು, ಸುಕೇಳಿ ಇರ್ಬೋದು, ಅಂದ್ರೆ ನಾವು ಮೌಲ್ಯವರ್ಧನೆಯನ್ನ ಹೆಚ್ಚಿಗೆ ಮಾಡಿದಾಗ ಅದಕ್ಕೆ ಮಾರುಕಟ್ಟೆ ಬದಲಾವಣೆ ಆಗ್ತಾ ಹೋಗ್ತದೆ. ಅದರನ್ನ ನಾವು ಸರಿಯಾಗಿರ್ತಕ್ಕಂತ ಮಾರುಕಟ್ಟೆಯನ್ನ ನಾವು ಹುಡುಕೊಂಡ್ರೆ ನಮಗ್ ಲಾಭ ಹೆಚ್ಚಾಗ್ತದೆ. ಅದು ಸ್ವಲ್ಪ ಕಷ್ಟ, ಅಂತ ಮಾರುಕಟ್ಟೆಗಳು ಕಷ್ಟ, ನಾವು ಅಂದ್ರೆ ಹುಡ್ಕೋಬೇಕಾಗ್ತದೆ. ಈಗ ಸಾದಾ ಅಡಿಕೆ ಬಾಳೆ ಮೆಣಸು ಇಂಥದಕ್ಕೆಲ್ಲ ಮಾರುಕಟ್ಟೆ ಬಹಳ ಚೆನ್ನಾಗುಂಟು ನಮ್ಮ ವ್ಯವಸ್ಥೆಯಲ್ಲಿ. ಕೃಷಿಯ ಜೊತೆ ಜೊತೆಗೆ ಒಂದಷ್ಟು ಉಪ ಉದ್ಯಮಗಳನ್ನು ಕೂಡ ಸೇರಿಸಿಕೊಳ್ಳಬೇಕು ಇರುವಂತಹದ್ದು, ಅದರಲ್ಲಿ ವಿಶೇಷವಾಗಿ ಜೇನು ಕೃಷಿ ಆಗ್ಬಹುದು ಅಥವಾ ಬೇರೆ ಬೇರೆ ಉಪ ಉದ್ಯಮಗಳು, ಇದರ ಬಗ್ಗೆ ಖಂಡಿತವಾಗೂ ಮಾಡಬೇಕು. ಅಂದ್ರೆ ಕೃಷಿ ಅಂದ್ರೆ ಅದು ಒಂದ್ ರೀತಿ ಕೃಷಿನೇ, ಬಾಕಿ ಉದ್ಯಮ ಅಂದ್ರೆ ಕೃಷಿಗೆ ಪೂರಕವಾಗಿ ನಾವು ಯಾವ ಉದ್ಯಮವನ್ನ ಮಾಡಬೇಕು ಅನ್ನುವಂತಹದ್ದು ನಮ್ಗಿರ್ಬೇಕು. ಅಂದ್ರೆ ನಾವು ಏನು ನಮ್ದು ಕೃಷಿ ಚೌಕಟ್ಟಿನಲ್ಲಿ ಏನು ಬೆಳೆಯನ್ನ ಬೆಳಿತೇವೆ, ಆ ಉದ್ಯಮ ಅಂದ್ರೆ ಅದರದ್ದು ಮೌಲ್ಯವರ್ಧನೆ ಮಾಡೋ ರೀತಿಯಲ್ಲಿ ಆ ಉದ್ಯಮವನ್ನು ನಾವು ರೆಡಿ ಮಾಡ್ಕೊಂಡ್ರೆ ನಮಗೆ ಆದಾಯ ಹೆಚ್ಚಿಗೆ ಬರ್ತದೆ ಅನ್ನುವಂಥದ್ದು ಖಂಡಿತವಾಗೂ ಎಲ್ಲ ಕೃಷಿಕರು ಸಹಿತ ಇದರನ್ನ ಅಳವಡಿಸಿಕೊಳ್ಬೇಕು. ಅಂದಾಗ ಮಾತ್ರ ಕೃಷಿಯಲ್ಲಿ ಅಭಿವೃದ್ಧಿ ಹೆಚ್ಚಿಗೆ ಆಗ್ತದೆ ಅನ್ನುವಂಥದ್ದು. ಬಹಳ ಸಂತೋಷ. ಚಿದಾನಂದ ಶಿವರಾಮ ಹೆಗಡೆಯವರೇ, ಯುವ ಕೃಷಿಕರಾಗಿದ್ರಿ, ನೀವು ಉಪನ್ಯಾಸಕರಾಗಿದ್ದುಕೊಂಡು ನಂತರ ಒಂದು ಸ್ವಯಂ ನಿವೃತ್ತಿಯನ್ನ ಪಡ್ಕೊಂಡು ನೀವು ಕೃಷಿಯನ್ನ ಮುಂದುವರಿಸಿಕೊಂಡು ಬರ್ತಾ ಇರುವಂತಹದ್ದು, ಜೊತೆಗೆ ಈ ಕೃಷಿಯನ್ನ ಒಂದು ವ್ಯವಸ್ಥಿತವಾಗಿ ಒಂದು ಹೊಸ ದೃಷ್ಟಿಕೋನದಿಂದ ನೋಡಬೇಕು ಎನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ನೀವು ಹೇಳಿದಿರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಯುವ ಕೃಷಿಕ ಯಲ್ಲಾಪುರ ಉಮ್ಮಚ್ಚಿಗಿಯ ಚಿದಾನಂದ ಶಿವರಾಮ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 21ನೇ ಕಂತನ್ನು ಇದೇ ತಿಂಗಳ 19ರಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ತಮಿಳುನಾಡಿನಲ್ಲಿ ಈ ಸಂಬಂಧ ಮುಖ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಳುಗರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು 2019ರ ಫೆಬ್ರವರಿ 24ರಂದು ಚಾಲನೆಗೆ ಬಂದಿದೆ. ದೇಶದ ಎಲ್ಲ ಅರ್ಹ ಫಲಾನುಭವಿ ರೈತರ ಖಾತೆಗಳಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ಜಮಾ ಮಾಡುವ ಈ ಯೋಜನೆಯಲ್ಲಿ ಕಳೆದ 20 ಕಂತುಗಳಲ್ಲಿ 11 ಕೋಟಿಗೂ ಅಧಿಕ ರೈತರ ಖಾತೆಗಳಿಗೆ 3.7 ಲಕ್ಷ ಕೋಟಿ ಮೊತ್ತವನ್ನು ವರ್ಗಾಯಿಸಲಾಗಿದೆ. ಬ್ಯಾಂಕ್ ಖಾತೆ ಹೊಂದಿರುವ ಫಲಾನುಭವಿ ರೈತರು ಆಧಾರ್ ಸಂಖ್ಯೆಯನ್ನು ಬ್ಯಾಂಕ್ ಖಾತೆಗೆ ಇಕೆವೈಸಿ ಮಾಡಿಸಿಕೊಂಡು ಪ್ರಧಾನಮಂತ್ರಿ ಕಿಸಾನ್ ಪೋರ್ಟಲ್ನಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರಬೇಕು. ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ನೇರ ಲಾಭ ವರ್ಗಾವಣೆ ಮೂಲಕ ಅರ್ಹ ಫಲಾನುಭವಿಗಳನ್ನು ಕ್ಷಿಪ್ರವಾಗಿ ತಲುಪುವ ಜಗತ್ತಿನ ಒಂದು ಬೃಹತ್ ಅಭಿಯಾನವಾಗಿದೆ. ಭಾರತದಲ್ಲಿ ಇದು ಶೇಕಡ 25ಕ್ಕೂ ಮಿಕ್ಕಿ ರೈತ ಮಹಿಳೆಯ ಖಾತೆಗಳಿಗೆ ಹಣ ವರ್ಗಾವಣೆಯಾಗುತ್ತಿರುವುದು ಒಂದು ವಿಶೇಷ. ಈ ಈ ತಂತ್ರಜ್ಞಾನ ಹಾಗೂ ಯೋಜನೆಯ ಅನುಷ್ಠಾನದಲ್ಲಿ ಆಗಿರುವ ಸುಧಾರಣೆಗಳಿಂದಾಗಿ ಗರಿಷ್ಠ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನು ಗುರುತಿಸುವುದು ಹಾಗೂ ಲಾಭ ವರ್ಗಾವಣೆಯನ್ನು ನಿಖರವಾಗಿ ಕೈಗೊಳ್ಳುವುದು ಸಾಧ್ಯವಾಗಿದೆ. ರೈತ ಕೇಂದ್ರಿತ ಮಾಹಿತಿ ಕ್ರೋಢೀಕರಣ ವ್ಯವಸ್ಥೆಯು ಎಲ್ಲಾ ಫಲಾನುಭವಿ ರೈತರನ್ನ ಈ ಯೋಜನೆಯಡಿ ಸೇರಿಸಿಕೊಳ್ಳಲು ಸಾಧ್ಯವಾಗಿದೆ. ಇದು ಮಧ್ಯವರ್ತಿಗಳನ್ನ ತಪ್ಪಿಸಿ ಹಳ್ಳಿ ಹಳ್ಳಿಗಳ ಫಲಾನುಭವಿಗಳಿಗೆ ಆಧಾರ್ ಸಂಖ್ಯೆ ಜೋಡಣೆಯಾದ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ವರ್ಗಾಯಿಸುವ ಸುರಕ್ಷಿತ ಹಾಗೂ ಸುಲಭ ವಿಧಾನವಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಈ ಕೆವೈಸಿ ಮಾಡಿದ ಆಧಾರ್ ಸಂಖ್ಯೆಯು ಪ್ರಮುಖವಾದ ಕೊಂಡಿಯಾಗಿದ್ದು ಪ್ರತಿಯೊಬ್ಬ ಫಲಾನುಭವಿ ರೈತರು ಈ ಕೆವೈಸಿ ಮಾಡಿಸುವುದು ಅಗತ್ಯವಾಗಿದೆ. ಇದನ್ನ 3 ವಿಧಗಳಲ್ಲಿ ಅನುಷ್ಠಾನಗೊಳಿಸಬಹುದು. ಒಟಿಪಿ ಆಧಾರಿತ ಈ ಕೆವೈಸಿ, ಬಯೋಮೆಟ್ರಿಕ್ ಆಧಾರಿತ ಈ ಕೆವೈಸಿ ಮತ್ತು ಮುಖಚಹರೆ ಆಧಾರಿತ ಈ ಕೆವೈಸಿ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಮೊಬೈಲ್ ಆಪ್ ಮೂಲಕ ಆಧಾರ್ ಆಧಾರಿತ ಈ ಕೆವೈಸಿ ಪ್ರಮಾಣೀಕರಣವನ್ನು ರೈತರು ತಮ್ಮ ಮನೆಯಲ್ಲಿ ಮಾಡಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನೊಂದು ಪಿಎಂ ಕಿಸಾನ್ .gov.in ಪೋರ್ಟಲ್ ಮೂಲಕ ಹಣ ವರ್ಗಾವಣೆಯ ತಾಜಾ ಸ್ಥಿತಿಯನ್ನ ಫಲಾನುಭವಿಗಳು ಸ್ವತಃ ತಾವೇ ಪರಿಶೀಲಿಸಿಕೊಳ್ಳಬಹುದು. ಹಾಗೆಯೇ ಜನಸ್ನೇಹಿ ಕೇಂದ್ರ, ಅಂಚೆ ಕಚೇರಿ ಅಥವಾ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ವಿವರಗಳನ್ನ ಪಡೆದುಕೊಳ್ಳಬಹುದು. ಈ ಯೋಜನೆಯ ಬಗ್ಗೆ ಯಾವುದೇ ಕುಂದುಕೊರತೆಗಳು ಅಥವಾ ಪ್ರಶ್ನೆಗಳಿದ್ರೆ ಪ್ರಧಾನಮಂತ್ರಿ ಕಿಸಾನ್ ಪೋರ್ಟಲ್ ಅಥವಾ CPGRAMS ಅಂದರೆ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವನ್ಸ್ ರೀಡ್ರೆಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು. ಹಾಗೆಯೇ ಕಿಸಾನ್ ಇ ಮಿತ್ರ ಚಾಟ್ ಬಾಟ್ ಮೂಲಕ ತಮ್ಮದೇ ಭಾಷೆಯಲ್ಲಿ ದಿನದ 24 ಗಂಟೆಯೂ ಉತ್ತರವನ್ನ ಕಂಡುಕೊಳ್ಳಬಹುದು. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಬರುವಂತಹ ಎಲ್ಲಾ ರೈತರಿಗೆ ಸಮಗ್ರ ಮಾಹಿತಿಯನ್ನ ಒದಗಿಸಲು ಕಾಲಕಾಲಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಮಾಹಿತಿ ಶಿಬಿರವನ್ನ ಕೂಡ ಆಯೋಜಿಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಆಹಾರ ಮತ್ತು ನೀತಿ ಸಂಶೋಧನಾ ಸಂಸ್ಥೆ 2019 ಕೈಗೊಂಡ ಅಧ್ಯಯನದ ವರದಿಯಂತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣದ ಮೂಲಕ ರೈತರಿಗೆ ಸಾಕಷ್ಟು ಅನುಕೂಲಕರವಾಗಿದ್ದು ಬಿತ್ತನೆ ಬೀಜ, ರಸಗೊಬ್ಬರದಂತಹ ಕೃಷಿ ಒಳಸುರಿಗಳ ಖರೀದಿ ಮತ್ತು ಬಳಕೆ ಹಾಗೂ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿದೆ. ಅಲ್ಲದೆ ಕುಟುಂಬದ ಇನ್ನಿತರ ಅವಶ್ಯಕತೆಗಳಾದ ಶಿಕ್ಷಣ, ವೈದ್ಯಕೀಯ ಹಾಗೂ ಶುಭ ಕಾರ್ಯಗಳಿಗೆ ಉಪಯೋಗವಾಗುತ್ತದೆ. ಈ ಎಲ್ಲಾ ಪ್ರಕ್ರಿಯೆಗಳು ಈ ಹಿಂದಿನ ಸಾಮಾಜಿಕ ಕ್ಷೇಮಾಭಿವೃದ್ಧಿ ಯೋಜನೆಗಳಿಗೆ ಹೋಲಿಸಿದ್ದಲ್ಲಿ ಮಾಹಿತಿ ಕ್ರೋಢೀಕರಣ ವ್ಯವಸ್ಥೆಯಡಿ ಈ ಯೋಜನೆಯ ಅನುಷ್ಠಾನ ಹೆಚ್ಚು ಸುರಕ್ಷಿತ ಹಾಗೂ ಸುಲಲಿತವಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ 21ನೇ ಕಂತನ್ನ ನಾಳೆ ನವೆಂಬರ್ 19 ವರ್ಗಾಯಿಸಲಾಗುತ್ತದೆ. ಇದೀಗ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಜೇನುತುಪ್ಪ ಮತ್ತು ಜಾಲ್ಚಿನಿ ಇವೆರಡರ ಸಂಯೋಗದಿಂದ ಅನೇಕ ಔಷಧಿಯ ಉಪಯೋಗವನ್ನು ಪಡೆಯಬಹುದು. ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಜೇನುತುಪ್ಪಕ್ಕೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ಸಂಶೋಧನೆಗಳು ಕೂಡ ಹಲವಾರು ತೊಂದರೆ, ಸಮಸ್ಯೆ, ರೋಗಗಳಿಗೆ ಜೇನುತುಪ್ಪವು ಉತ್ತಮವಾದಂತಹ ಔಷಧಿ ಎನ್ನುವುದಾಗಿ ರುಜುವಾತು ಪಡಿಸಿದೆ. ಜೇನುತುಪ್ಪವು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನಮ್ಮ ಸಮಸ್ಯೆಗೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಜೇನುತುಪ್ಪ ಹಾಗೂ ದಾಲ್ಚಿನಿ ಪುಡಿಯನ್ನು ಸ್ವಲ್ಪ ಬಿಸಿನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ತುರಿಕೆ ಇರುವಲ್ಲಿ ಹಚ್ಚಿದರೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಈ ಮಿಶ್ರಣವನ್ನು ಯಾವ ಭಾಗದಲ್ಲಿ ನೋವಿದೆಯೋ ಅಲ್ಲಿ 15 ನಿಮಿಷ ಹಚ್ಚಿಡುವುದರಿಂದ ನೋವು ನಿವಾರಣೆಯಾಗುತ್ತದೆ. ಸಂಧಿವಾತ ಇರುವವರು 1 ಲೋಟ ಉಗುರು ಬಿಸಿನೀರಿಗೆ

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. 1 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .com ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಕೌಶಲಿ ಹೊರಹರಿ. ಇದೀಗ ಕೃಷ್ಣ ಮಂಜು ಗೊಂಡ ಮತ್ತು ಸಂಗಡಿಗರಿಂದ ಗೊಂಡ ಸಮುದಾಯದ ಸಂಪ್ರದಾಯದ ಹಾಡುಗಳು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಭಟ್ಕಳದ ಸಮುದಾಯದ ಪದಗಳು. ಮೊದಲಿಗೆ ಪತಮಂದಿರಬೇಕೇ ಗರ ತೀರಣ ಮಕ್ಕಳು ಅಮಿಯಂಡ ಕೋಗೇ ಬರ ಅಮ್ಯಂಡ ಕೋಪ ಕೈಲೈದು ದೀವಿಗೆ ಬೇಕೈಲೈದು ಕಾಂಜಳದಯಲೇ ಕಂಚದ ಎಳಬೆ ಕಡಕೆ ಬೇಕೈ ಮಂದಿರ ಬೇಕೈ ಗೋತೀರೈದು ಮಂದಿರ ಬೇಕೈ ಗತೀರ್ಣ ಮಕ್ಕಳು ಅಮ್ಯಂಡ ಕೋಗೇ ಬರ ಅಮೆ ಕೋಳ ಜೇಸೆ ಅಮಿ ಕೋಳ ಪೋಜೇಸೆ ಅಮ್ಯಂಡ ಮರು ಬರಿ ಅಮ್ಯಂಡ ಮರ ಸೊತೆ ಬಲಿ ಬಾರೆ ಬಾಳಂತೆ ಬರದಿ ಬದ ಕಳಿ ಮನಕಾಯ ಮಲಿಬಾರೆ ಬಾಳಂತಿ ಅವಂಬೆ ಗುಂಡ ಕಮಲೇ ಮುಂದೆ ಗೊಂಡ ಪಮರೆ ಬಾಳಂತಿ ಮುಂದೆ ಬಾಳಂತಿ ಮಿಂದಲೇ ಬಾಳೆ ಕೈ ಕೈ ಕೈಯ ಮಣಿ ಕಾಜೆ ಕೈ ಕೈಯ ಮಣಿ ಕೈ ಬಾಳಂತಿ ವಾಳಿ ಮೀಂಟೆ ನೀರ ಕಬ್ಬಿಣ ಮೇರೋ ನಿರ ಸೇನ ಬಿರಸೋ ನಿರ ಕಾಲ ಸಿರಿ ನಿರಸಿಗಂಧ ಮಾಡಂತೆ ಇಂದ ನೀಲಾದ ಮಳ ಸ್ವಂತ ಕೈಲೋರೊರಗೆ ಜೀರ್ಣಕ್ಕೆ ದೊಮ್ಮಗಳಿ ಹೊಣಕ್ಕೆ ದರ ಬೊಮ್ಮಗಳಂಗೈ ಬಾಳಂತಿ ಚಲ ಕೈಗೈ ನಾಳಗೈ ಗೈ ಸನೆ ಬಾಳಂತಿ ಪಿತ್ಯಾಕೆ ಮಾಡು ನೀಡ ಸ್ವಂತ ತೈಲ ತೋರ್ವರಣಗೆ ಜೇಣಕ್ಕೆ ದರ ಗೊಮ್ಮಗಳಿ ಹೊಣಗೆ ದರ ಗೊಮ್ಮಗೈರನಗೆ ಬಾಳಂತೆ ಜನಮೆ ನಿನ್ನ ಪಗೈ ಸನೆ ಕೆಲಕೆ ನಿನ್ನ ಪಗೈಸನೆ ಬಾಳಂತಿಯಾತೆಯವಳು ಬಾಳಂತಿ ಬಂದೆ ಬಾಗಲಿ ನಿಲ್ವದೆ ಬ್ಯಾಗ ಬಂದರುಳಿಯೇ ತಲೆ ಬಂದಯ್ಯೇ ತಲೆಗೆಣ್ಣೆ ಬಾಳಂತಿ ತಪ್ಪ ಬಂದೊಯ್ಯೇ ಮೊಡೋ ಬಾಳಂತಿ ಬಂದೆ ಬಾಗಲಿ ನಿಲ್ವದೆ ಬ್ಯಾಗ ತಂದೊಯ್ಯೇ ತಲೆ ತಂದೆಯು ತಲೆಗೆಣ್ಣೆ ತಾಯವ ಮುತ್ತ ತಂದೊಯ್ಯೇ ಮಾಡೋ ವಚನ ಬಾಳಂತೆ ಲಾಂಗಡ ಕಂಡಿಡುವ ಅಂಗೈ ತುಂಬೆ ಬರತು ತುಂಬೆ ಬಂತು ಮರಲೇನಂದಿ ತನದಾದೆ ವಚನ ಬಾಳಂತಿ ಒಳ ಬಾರಂತೆ ಒಳಗಲೆ ನಿನ್ನಲ್ಲ ಶೀನೇರ ತಿಂಗಳ ಬಾಳಂತಿ ರಂಗಳ ಮೆಟ್ಟಿಡುವ ಅಂದ್ರೆ ತುಂಬಿ ಬಂದು ಬಾತನ ತುಂಬಿ ಬಂದ ಮೇಲೆ ನಂದಿ ತಳದಾದೆ ತಿಂಗಳ ಬಾಳಂತಿ ಒಳ ಬಾಳಂತಿ ಒಳಗೆರೆ ನನ್ನ ಚೀಲ ಮಡದ ತಾಸು ಬೀಳದ ಕೇಳನೆ ಬಾಲು ಬಾಬುರಿಯಲ್ಲಿ ಬರುವನೆ ತಮಯ್ಯ ರವಿ ಕೇಳನೆ ಕೊಂಡನ ಬಳಕೋರ ಕೊಂಡನ ಬಳಕೋರ ಕರಳನೆ ತಮ್ಮಯ್ಯ ಕೊಂಡ ಕಳ ಮಾಡಲಿ ಕರ ಸುದ್ದಿ ಲಡ್ದಾರ್ಯ ಕೇಳನೆ ಕೊಂಡನ ಬಳಕೋರ ಬಳಕುವರ ಕರುವೆಮ್ಮೆ ತಮ್ಮಯ್ಯ ಎಣ್ಣೆ ತಳ ಮಾಡಲಿ ಕರ ಕೇಳಿ ಈಗ ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ಹಾಡುವ ಹಾಡು ಮುಲಾಡಲ ಬಂದು ಕಂಡೇ ಸೂರಿ ಸೂರಿ ದೇವರೊಟ್ಟೆ ಕಂಡಿ ಕರಗರೆ ಮುಕ್ಕೇವಿ ಮಳೆ ಮಕ್ಕಳರ ದೇವಿ ಮನಸ್ಸೊಂದು ಮಾಡಂತೆ ಯಾವಾಗಲಿ ಒಯ್ಯೇ ಬೇಡ ಎರಡು ನಮ್ಮ ಮುನ್ನೂರು ಕೊಟ್ಟೇಳು ನುಣುಕೇಳು ಹೇಳಿ ಅದಕ್ಕೇಳು ಬೆಳಿ ಜಗನೆ ನಡ್ಕಂಡೆ ಮಕ್ಕಳಿ ಮನೆ ತುಂಬೆ ಮಕ್ಕಳರ ದೇವಿ ಮನ ತುಂಬೆ ಬಾಳಂತಿ ಜ್ವಾಗಾರಿ ಒಯ್ಯೇ ಗಂತೆ ಶುಕ್ರಾರಾದಿಂದ ನೆನಪಿಲ್ಲ ಕಂದ ತಾಯಿಯ ತಂದಿಗೆ ಬಾಯಿಯ ಕಂದ ಭಟ್ಟರ ಮನೆ ನಡೆ ಗೋಪಿ ಎಂದರೆ ಗೋಪಿ ಎಂದನ ಮೇಲೆ ಕಂದನ ಕೈ ತೆರಳಲು ಬಂದೆ ಶುಕ್ರಾರ ಗಳಗಿಲೆ ಒಬ್ಬಿದ ಕಂದ ತಾಯಿಗೂ ತಾಯಿಗೂ ಬಾಗಿನೇ ತಂದ ಅಟ್ಟನ ಮಾತ ಕೇಳಳೆ ಗೋಪಿ ಮಂತನ ಮನೆ ತಾನು ಬಳೆ ಗೋಪಿ ಅಟ್ಟ ಎಣಿ ಚಾಚಳೆ ಗೋಪಿ ತೊಟ್ಲ ಬೇನಾರ ತಗಿದಾರೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೀನು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಳಗೆ ತಪ್ಪಬಹುದೆಂದ ರಾಜುಗಿಯಾಸೆ ತಲದಿ ಮಾತೆ ಗುಮ್ಮಗೈಲಂಬ ಕೀಲನೆ ಜಡಿಯೇ ಗೋಪಿ ಗಬ ಗಾಪಳ ಹುಟ್ಟಿ ಹರಿಯೋ ನಂದಳೆ ಗೋಪಿ ಉರಿಯೋ ನಂದಳೆ ಗೋಪಿ ಸರ್ಪ ಭೋಜನದಿಲಾಸೆ ಮಿಕ್ಕಿದ ಚಂಪೆ ತಲದಿಂಬಕೆ ಗುಮ್ಮಗೈಲಂಬ ಕೀಲನೆ ಗೆಡಿಯೇ ಗೋಪಿ ಗಬ್ಬ ಗಾಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಸಿರಿಯೋ ಜೋಪಂದಳೆ ಗೋಪಿ ಆಚೆ ತೂಗಿದ್ರೆ ಸಾಕಿ ಹೋಲಿ ಈಚೆ ತೂಗಿದ್ರೆ ಭೂಮಣ್ಣ ಕೋಲಿ ಜೋ ಜೋ ಕಂದನಂದಳೆ ಗೋಪಿ. ಕೃಷ್ಣೆ ಮಂಜು ಗೊಂಡ ಮತ್ತು ಸಂಗಡಿಗರಿಂದ ಗೊಂಡ ಸಮುದಾಯದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.